ಆತ್ಮನಿರ್ಭರ ಭಾರತ ಅಭಿಯಾನ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡಾ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡಾ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡಾ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ನಾನು ಶಿವರಾಮ್ ಹೆಪ್ಪ, ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವ. ಆತ್ಮೀಯ ಕಾರ್ಮಿಕ ಬಂಧುಗಳೇ, ಇದೇ ಜುಲೈ 15ರಿಂದ ಆಗಸ್ಟ್ 15ರ ತನಕ ರಾಜ್ಯಾದ್ಯಂತ ಕಾರ್ಮಿಕ ಅದಾಲತ್ ಇರತಕ್ಕಂತ ಕಾರ್ಯಕ್ರಮವನ್ನು ಎರಡನೇ ಬಾರಿ ಘೋಷಣೆ ಮಾಡಿದ್ದೇನೆ. ಕಾರ್ಮಿಕರಿಗೆ ವೇಗದಲ್ಲಿ ನ್ಯಾಯ ಕೊಡತಕ್ಕಂತ ಕಾರ್ಯಕ್ರಮವೇ ಕಾರ್ಮಿಕ ಅದಾಲತ್. ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕಾರ್ಮಿಕ ಇಲಾಖೆ ಕಚೇರಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1552114 ಸಂಪರ್ಕಿಸಿ. ಕಾರ್ಮಿಕರ ಎಲ್ಲ ಸಮಸ್ಯೆಗಳ ಪರಿಹಾರ ಕಾರ್ಮಿಕ ಅದಾಲತ್ನಲ್ಲಿ. ಭರತ್, ಸೈನ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ? ಹೌದು ವರುಣ್. ಅದ್ ಹೇಗೆ ಇಷ್ಟು ಬೇಗ ಕಂಪ್ಲೀಟ್ ಮಾಡಿದೆ ಭರತ್? ವರುಣ್, ಅಂಚೆ ಚೀಟಿ ಸಂಗ್ರಹಣೆ ನನ್ನ ಹವ್ಯಾಸ. ಈ ಹವ್ಯಾಸದಿಂದ ನಾನು ಯಾವುದೇ ಒಂದು ಕೆಲಸವನ್ನ ನಿರಂತರತೆ, ಸಹನಶೀಲತೆ ಹಾಗೂ ನೈಪುಣ್ಯತೆಯಿಂದ ಮಾಡುವುದನ್ನ ಕಲ್ತಿದ್ದೀನಿ. ಈ ಹವ್ಯಾಸ ನನಗೆ ದೇಶ ವಿದೇಶಗಳ ಇತಿಹಾಸ, ಸಂಸ್ಕೃತಿ, ಪರಿಸರ ಹಾಗೂ ಇನ್ನು ಹಲವಾರು ವಿಷಯಗಳ ಬಗೆಗಿನ ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ. ನೀನು ಕೂಡ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ತೆರೆಯಬಹುದು ಹಾಗೂ ನಿನ್ನ ಮನೆಯ ವಿಳಾಸಕ್ಕೆ ಅಂಚೆ ಚೀಟಿಗಳನ್ನ ಪಡೆಯಬಹುದು. ಓ ಹೌದಾ, ನಾನು ಕೂಡ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸನ ಪ್ರಾರಂಭ ಮಾಡ್ತೀನಿ. ಕೃಷಿ ರಂಗದಲ್ಲಿ ಈಗ ತಜ್ಞವಾಣಿ. ಕೃಷಿ ಪರಿಕರಗಳ ಬಳಕೆ ಈ ಕುರಿತಾಗಿ ಮಾರ್ತಾಂಡ್ ಎನ್ ಮಚ್ಕುರಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರು ಪ್ರಸಾರ. ತಜ್ಞವಾಣಿ ರೈತ ಬಂದರಿಗೆಲ್ಲ ನಮಸ್ಕಾರ. ರೈತ ಬಂದರೆ ಈಗ ನನ್ನ ಜೊತೆಗೆ ಬೀದರ್ನ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯೊಳಗ ಜಾರಿ ದಳದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತ ಮಾರ್ತಾಂಡ್ ಎನ್ ಮಚ್ಕುರಿ ಅವರದ್ರ. ಇವರನ್ನ ಮಾತಾಡಿಸಿ ಈಗ ರೈತ ಬಾಂಧವರು ಒಕ್ಕಲುತನ ಮಾಡುವಂತ ಸಮಯದೊಳಗೆ ಏನೆಲ್ಲ ಕೃಷಿ ಪರಿಕರಗಳು ಬೇಕಾಗ್ತವ, ಅವುಗಳ ಗುಣಮಟ್ಟದ ನಿಯಂತ್ರಣ ಹೆಂಗ, ಅದರೊಳಗೆ ವಿಶೇಷವಾಗಿ ಬೀಜ, ಗೊಬ್ಬರ ಮತ್ತು ಕೀಟನಾಶಕಗಳು ಇವನ್ನ ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಕೃಷಿ ಇಲಾಖೆಯೊಳಗೆ ಕೆಲಸ ಆಗ್ತಿರ್ತದ, ಈ ಸಮಸ್ಯೆ ಆದಾಗ ನಮ್ಮ ರೈತರು ಹೆಂಗೆ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಡಬೇಕು, ಈ ಎಲ್ಲ ವಿಷಯಗಳನ್ನ ಅವರನ್ನ ಮಾತಾಡಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಈಗ ಅವ್ರು ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಅದರ. ನಮಸ್ಕಾರ ಮಾರ್ತಾಂಡವ್ರೆ. ನಮಸ್ಕಾರ ಸರ್. ಸರಿ, ಕೃಷಿ ಇಲಾಖೆ ಅಂತಂದ್ರೆ ನಮ್ಮ ರೈತರಿಗೆ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು, ಯಾಕಂತಂದ್ರೆ ಈ ಒಂದು ತಂತ್ರಜ್ಞಾನ ಆಗ್ಲಿ, ಪರಿಕರ ಆಗ್ಲಿ, ಪ್ರತಿಯೊಂದು ಮುಟ್ಟಿಸ್ಲಿಕ್ಕೆ ಕೃಷಿ ಇಲಾಖೆ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತದೆ. ಈ ಒಂದು ಕೆಲಸ ಮಾಡುವಂತ ಸಂದರ್ಭದೊಳಗೆ ಏನಂತಂದ್ರೆ ಸಾಕಷ್ಟು ಕೃಷಿ ಪರಿಕರಗಳು ನಮ್ಮ ರೈತರಿಗೆ ಬೇಕಾಗ್ತವೆ. ಅದರೊಳಗೂ ಬೀಜ, ಗೊಬ್ಬರ, ಕೀಟನಾಶಕ ನಾಗಳ ಹೇಳಿದಂಗ ಹಲವಾರು ಸರಿ ನಾವು ನೋಡ್ತಾ ಇರ್ತೀವಿ ರೈತರು ಏನಂತಂದ್ರೆ ಕೃಷಿ ಪರಿಕರಗಳೊಳಗ ಗುಣಮಟ್ಟ ಇಲ್ಲ, ಕೆಲವೊಂದ್ಸಲ ಮೋಸ ಆಗ್ಯದ, ಒಳ್ಳೆ ಬೀಜ ಸಿಗ್ಲಿಲ್ಲ, ಡುಪ್ಲಿಕೇಟ್ ಗೊಬ್ಬರ ಬಂತು, ಡುಪ್ಲಿಕೇಟ್ ಬೀಜ ಬಂತು, ಡುಪ್ಲಿಕೇಟ್ ಕೀಟನಾಶಕ ಬಂತು ಅಂತ ಎಲ್ಲ ನಾವು ಕೇಳ್ತಾ ಇರ್ತೀವಿ. ಈ ಒಂದು ಹಿನ್ನೆಲೆಯೊಳಗ ಈ ಕೃಷಿ ಇಲಾಖೆಯೊಳಗ ಈ ಗುಣಮಟ್ಟ ನಿಯಂತ್ರಣ ಮಾಡಲಿಕ್ಕೆ ಎಷ್ಟು ಮಹತ್ವದ, ಎಷ್ಟು ಮಹತ್ವ ನೀವು ಇಲಾಖೆಯವರು ಅದಕ್ಕೆ ಕೊಟ್ಟಿರಿ ಅಂತ ತಿಳಿಸ್ಕೊಡ್ತೀರಿ? ಖಂಡಿತ ಸರ್. ನಮ್ಮ ಕೃಷಿ ಇಲಾಖೆದು ಮುಖ್ಯವಾಗಿ ಎರಡು ವಿಷಯಗಳಿದೆ ಸರ್. ನಾವು ಡೀಲ್ ಮಾಡ್ತಕ್ಕಂಥದ್ದು ಒಂದೇದು ಕೃಷಿ ತಾಂತ್ರಿಕತೆಗಳನ್ನ ವಿಸ್ತೀರ್ಣ ಮಾಡ್ತಕ್ಕಂಥದ್ದು, ಮತ್ತೆ ಕೃಷಿ ಯೋಜನೆಗಳನ್ನ ರೈತರ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಕೃಷಿ ವಿಶ್ವವಿದ್ಯಾಲಯ ಏನು ಡೆವಲಪ್ ಮಾಡುತ್ತೆ ಹೊಸ ಟೆಕ್ನಾಲಜಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಗಳನ್ನ ರೈತರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸನ ನಮ್ಮ ಇಲಾಖೆಯವರು ಮಾಡ್ತಾರೆ. ಅದರ ಜೊತೆಗೆ ಮುಖ್ಯವಾಗಿ ತಾವು ಹೇಳಿದಂಗೆ ಗುಣಮಟ್ಟ ಕೂಡ ಬಹಳಷ್ಟು ಮುಖ್ಯವಾಗಿದೆ ಸರ್. ಆ ಗುಣಮಟ್ಟವನ್ನ ಕಾಪಾಡಬೇಕಾದ್ರೆ ನಮ್ಗೆ ಕಾಯ್ದೆ ಕಾನೂನುಗಳ ಅದ್ರ ಅಂಚಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಮುಖ್ಯವಾಗಿ ನಮ್ಮಲ್ಲಿ ಏನಪ್ಪ ಅಂದ್ರೆ ನಮ್ಮ ಅಧಿಕಾರಿಗಳ ಒಂದು ಸ್ಟ್ರೆಂತ್ ಕಡಿಮೆ ಇತ್ತು ಸರ್. ಮೊದಲ ಇತ್ತೀಚಿನ ದಿನಗಳಲ್ಲಿ ಗ್ರಾಜ್ಯುಯೇಟ್ ಅಧಿಕಾರಿಗಳು ಜಾಸ್ತಿ ಆಗಿದ್ದಾರೆ, ಎಲ್ಲಾ ಹುಬ್ಳಿ ಮಟ್ಟ ಹಿಡ್ಕೊಂಡು ಸ್ಟೇಟ್ ಲೆವೆಲ್ ವರೆಗೂ ಎಲ್ಲಾ ಅಧಿಕಾರಿಗಳು ಇದ್ದಾರೆ. ಸೊ ಇದರಲ್ಲಿ ಕೃಷಿ ಮುಖ್ಯ ಕೃಷಿ ಪರಿಕರಗಳಂದ್ರೆ ಬೀಜ, ರಸಗೊಬ್ಬರ ಮತ್ತೆ ಕೀಟನಾಶಕಗಳು, ಇದಕ್ಕ ಬಹಳಷ್ಟು ಕಾಯ್ದೆ ಕಾನೂನುಗಳು ಕೂಡ ಇದೆ. ಅದರಂತೆ ಎಲ್ಲಾ ನಮ್ಮ ಡೀಲರ್ಸ್ ಗಳಿಗೆ ಲೈಸೆನ್ಸ್ ಕೊಡ್ತೀವಿ, ಅದರ ಅಂಚಿನಲ್ಲೇ ವ್ಯವಹಾರ ಮಾಡ್ಬೇಕಂತೇಳಿ ನಾವು ಡೈರೆಕ್ಷನ್ ಕೊಡ್ತಾ ಇರ್ತೀವಿ. ಆಮೇಲೆ ರೈತರಿಗೆ ಯಾವುದೇ ಮೋಸ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸೊ ಅದರಿಂದ ಪರೋಕ್ಷವಾಗಿ ನಮ್ಮ ಎಲ್ಲಾ ಅಧಿಕಾರಿಗಳನ್ನ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಸರಿಗ ಈಗೇನಂತಂದ್ರೆ ಆ ಕೃಷಿ ಪರಿಕರ ಅಂತಂದ್ರ ಮುಖ್ಯವಾಗಿ ನಾಗಲೇ ಹೇಳಿದಂಗೆ ಬೀಜ ಗೊಬ್ಬರ ಕೀಟನಾಶಕ ಬರ್ತಾವ, ಇದಲ್ಲದೆ ಮತ್ತೆ ಯಾವ ಕೃಷಿ ಪರಿಕರಗಳು ಇದ್ರೊಳಗೆ ಸೇರ್ಕೊಳ್ತಾವಂತ್ರಿ? ಸರ್, ಕೃಷಿ ಪರಿಕರ ಇನ್ ರೆಸ್ಪೆಕ್ಟ್ ಟು ಜಾರಿ ಅಂದ್ರೆ ಎನ್ಫೋರ್ಸ್ಮೆಂಟ್ ಗೆ ಅದ್ರ ಅಂಚಿನಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಒಂದು ಬಿತ್ತನೆ ಬೀಜಗಳು, ಅದರ ರಾಸಾಯನಿಕ ರಸಗೊಬ್ಬರಗಳು ಮತ್ತು ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಕೂಡ ಕರಿತೀವಿ. ಆಮೇಲೆ ಕೀಟನಾಶಕಗಳು, ಕೀಟನಾಶಕಗಳಲ್ಲಿ ಮುಖ್ಯವಾಗಿ ಕೀಟನಾಶಕ ಮತ್ತೆ ಕಳೆನಾಶಕಗಳನ್ನು ಒಳಗೊಂಡಿರ್ತದೆ, ಶಿಲೀಂದ್ರನಾಶಕಗಳನ್ನು ಒಳಗೊಂಡಿರ್ತದೆ, ಬಯೋ ಫರ್ಟಿಲೈಸರ್ ಒಳಗೊಂಡಿರ್ತದೆ, ಸಿಟಿ ಕಾಂಪೋಸ್ಟ್ ಒಳಗೊಂಡಿರ್ತದೆ, ಡಿ ಆಯಿಲ್ಡ್ ಕೇಕ್ಸ್ ಕೂಡ ಒಳಗೊಂಡಿರ್ತದೆ ಸರ್. ಅಂದ್ರೆ ಜಾರಿದ್ರಾಗ ಸಂಬಂಧಪಟ್ಟಂತೆ ಇವೆಲ್ಲ ಅದಾವ, ಮತ್ ಬೇರೆ ಇವೆಲ್ಲ ಇನ್ನ ಬೇರೆ ಪರಿಕರಗಳು ಸಾಕಷ್ಟು ಅದಾವ. ಹೌದಿಲ್ಲ, ಸಾಕಷ್ಟು ಅಂತಂದ್ರೆ ಇಂಪ್ಲಿಮೆಂಟ್ಸ್ ಆಗಿರ್ಬಹುದು ಅಥವಾ ನಮ್ಮ ಸ್ಪ್ರೇಯರ್ ಇಕ್ವಿಪ್ಮೆಂಟ್ಸ್ ಆಗಿರ್ಬಹುದು. ಇಂಥವು ಕೃಷಿಯಲ್ಲಿ ಏನೇನು ನಾವು ಕೆಲಸಕ್ಕೆ ಉಪಯೋಗಿಸ್ತೀವಿ ಎಲ್ಲಾ ಇಂಪ್ಲಿಮೆಂಟ್ಸ್ಗೂ, ಆಮೇಲೆ ಎಲ್ಲಾ ಇವರ ಬೀಜ ರಸಗೊಬ್ಬರ ಕೀಟನಾಶಕಗಳು ನಾವು ಕೃಷಿ ಪರಿಕರ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನೀವು ಆಗಲೇ ಮಾತಾಡೋ ಹೇಳಿದ್ರಿ ಕಾಯ್ದೆ ಪ್ರಕಾರ ನಾವು ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳಿ. ಹೌದು, ಅಂತಂದ್ರೆ ಈ ನಿಯಂತ್ರಣಕ್ಕ ಅಂದ್ರೆ ಗುಣಮಟ್ಟ ನಿಯಂತ್ರಣಕ್ಕ ಏನೆಲ್ಲ ಕಾಯ್ದೆಗಳದಾವ ಅಂತ ಸ್ವಲ್ಪ ತಿಳಿಸ್ಕೊಡ್ತಾರೆ? ಮುಖ್ಯವಾಗಿ ನಮ್ಮಲ್ಲಿ ಬೀಜಕ್ಕೆ ಸಂಬಂಧಪಟ್ಟಂತೆ ಬೀಜ ಕಾಯ್ದೆ 1966 ಅಂತಿದೆ, ಮತ್ತೆ ಬೀಜ ಅಧಿನಿಯಮಗಳು 1968 ಅಂತಿದೆ. ಆಮೇಲೆ ರಸಗೊಬ್ಬರದಲ್ಲಿ ರಸಗೊಬ್ಬರ ನಿಯಂತ್ರಣ ಆದೇಶ 1985 ನಮ್ ಕೆಲಸ ಮಾಡ್ತೀವಿ. ಈ ಬೀಜ ಮತ್ತೆ ರಸಗೊಬ್ಬರ ಕಾಯ್ದೆಗಳು ಎರಡು ಅಗತ್ಯ ಸರಕು ಸೇವೆಗಳ ಕಾಯ್ದೆಯಲ್ಲಿ ಬರುತ್ತಿದೆ. ಅಂದ್ರೆ ಎಲ್ಲಾ ರೈತರಿಗೆ ಮತ್ತೆ ಜನಸಾಮಾನ್ಯರಿಗೆ ಕರೆಕ್ಟ್ ಆಗಿ ಸಮಯಕ್ಕೆ ತಕ್ಕಂತೆ, ಅಂದ್ರೆ ನಮ್ದೆಲ್ಲ ಕೃಷಿ ಮಳೆಯಾಧಾರಿತ ಇರುವುದರಿಂದ ಸಮಯಕ್ಕೆ ತಕ್ಕಂತೆ ಬೀಜ ಮತ್ತೆ ರಸಗೊಬ್ಬರ ರೈತರ ಬಾಗಿಲೇ ಮುಟ್ಟಿಸಬೇಕು, ಯಾವುದೇ ತರ ಅಭಾವ ಆಗಬಾರದು, ಕೃತಕ ಅಭಾವ ಆಗಬಾರದು ಅಂತ ತಿಳ್ಕೊಂಡು ಅಗತ್ಯ ಸರಕು ಸೇವೆಗಳ ಕಾಯ್ದೆ ಇದರ ಅಂಡರ್ ಹಾಕಿದೆ. ಇದರಲ್ಲಿ ಅಗತ್ಯ ಸರಕು ಸೇವೆಗಳ ಜಾರಿ ಮಾಡ್ತಕ್ಕಂಥದ್ದು ನಮ್ಮ ಮಿನಿಮಮ್ ಸಬ್ ರೀಜನಲ್ ಮ್ಯಾಜಿಸ್ಟ್ರೇಟ್ ಅಂತ ನಾವು ಅಸ್ಟೆಂಟ್ ಕಮಿಷನರ್ ಏನ್ ಕರಿತೀವಿ, ಅಲ್ಲಿಂದ ಹಿಡ್ಕೊಂಡು ಡೆಪ್ಟಿ ಕಮಿಷನರ್ ವರೆಗೂ ಅವರು ಜಾರಿ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿ ಬೀಜ ಮತ್ತು ರಸಗೊಬ್ಬರದ ವೈಲೇಷನ್ಸ್ ಆದ್ವು ಅಂತಂದ್ರೆ ನಮ್ಮ ಕಾಯ್ದೆ ಕಾನೂನುಗಳು ಉಲ್ಲಂಘನೆಯಾದಲ್ಲಿ ಡೆಫಿನೆಟ್ಲಿ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸ್ ಏನಿದ್ದಾರೆ, ಅಗ್ರಿಕಲ್ಚರ್ ಆಫೀಸರ್ಸ್ ಕಮ್ ಇನ್ಸ್ಪೆಕ್ಟರ್ಸ್, ಅವರ ಜ್ಯೂಡಿಕ್ಷನ್ ಅಲ್ಲಿ ಏನಾದರೂ ತೊಂದರೆಗಳಾಗಿದ್ರೆ ಅವರು ರಿಪೋರ್ಟ್ ಮಾಡ್ತಾರೆ. ರಿಪೋರ್ಟ್ ಮಾಡಿದ್ದು ಡಿಸಿ ಸಾಹೇಬ್ರಿಗೆ ಅಥವಾ ಮ್ಯಾಜಿಸ್ಟ್ರೇಟ್ ಅಂತ ಏನ್ ಕರಿತೀವಿ ಅವರಿಗೆ ರಿಪೋರ್ಟ್ ಮಾಡಿದ ತಕ್ಷಣ ಅವ್ರು ನೆಕ್ಸ್ಟ್ ಹಂತದಲ್ಲಿ ಅವರು ಕ್ರಮ ತಗೊಳ್ತಾರೆ. ಅದೇ ರೀತಿಯಾಗಿ ಸರ್, ಕೀಟನಾಶಕದಲ್ಲಿ ನಮ್ಮ ಎರಡು ಕಾಯ್ದೆಗಳಿದೆ, ಒಂದು ಕೀಟನಾಶಕ ಕಾಯ್ದೆ 1968 ಮತ್ತೆ ಕೀಟನಾಶಕ ನಿಯಮಾವಳಿಗಳು ಅಂತ 1971 ನಾವು ನಿರ್ವಹಿಸ್ತೀವಿ. ಸೊ ಇದರಲ್ಲಿ ಏನಾದರೂ ಉಲ್ಲಂಘನೆಗಳಾದ್ರೆ ನಾವು ಆಯಾ ಜುಡಿಕ್ಷನ್ ನ್ಯಾಯಾಲಯ ಇರ್ತದೆ, ನ್ಯಾಯಾಲಯದಲ್ಲಿ ಹೋಗಿ ಅವರು ಫೈಲ್ ಕೇಸ್ ಅನ್ನ ಫೈಲ್ ಮಾಡ್ಬೇಕು. ಈಗಂತಂದ್ರೆ ಅವ್ರು ತಪ್ಪಿತಸ್ಥರು ಅಂತ ಆದಾಗೆ ಮತ್ತ ಶಿಕ್ಷಣ ಇದೆ ಇರುವಲ್ಲ? ಡೆಫಿನೆಟ್ಲಿ ಇದೆ ಸರ್. ಈಗ ನೀವು ಹೇಳಿದ್ರೆ ಈ ಕೃತಕ ಅಭಾವ ಕಳಪೆ ಎರಡು ಮುಖ್ಯವಾಗಿ ಬರ್ತದೆ. ಈಗ ಎಸೆನ್ಶಿಯಲ್ ಕಮಾಡಿಟಿ ಇದ್ರೊಳಗೆ ಬರ್ತದೆ ಅಂತ ನೀವು ಹೇಳಿದ್ರೆ ಆಗಲೇ, ಹೌದಲ್ಲ? ಅಂತಂದ್ರೆ ಈ ಕೃತಕ ಅಭಾವ ಮಾಡಿದ್ದು ಸಹಿತ ಪ್ರೂವ್ ಆದ್ರೂ ಸಹಿತ ಅಲ್ಲಿ ಅದ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಆಗ್ತದೆ? ಹಂಗಂದ್ರೆ ನಿಮ್ಮ ಒಂದು ಕೃಷಿ ಇಲಾಖೆ ಒಳಗೆ ಈ ಜಾರಿದಳ ಇರೋದ್ರ ಅದೊಂದು ಸ್ಟ್ರಕ್ಚರ್ ಹೆಂಗಂತೀರಿ? ಯಾರ್ಯಾರು ಇರ್ತೀರಿ ಅದ್ರೊಳಗೆ, ಯಾವ ಫೀಲ್ಡ್ ಲೆವೆಲ್ ಒಳಗೆ ಯಾರ್ಯಾರು ಇರ್ತಾರೆ, ನಮ್ಮ ರೈತರು ಇಂತ ಸಮಸ್ಯೆ ಆದಾಗ ಯಾರಿಗೆ ಭೇಟಿ ಆಗ್ಬೇಕು? ಈಗ ಫಸ್ಟ್ ಹೋಬಳಿ ಮಟ್ಟದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಂತಿದ್ದಾವಲ್ಲಿ, ಅದರಲ್ಲಿ ನಮ್ಮಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳಿದ್ದಾರೆ ಮತ್ತೆ ಕೃಷಿ ಅಧಿಕಾರಿಗಳಂತ ಇರ್ತಾರಲ್ಲಿ. ಹೌದು. ಸೊ ಇದು ನಮ್ಮ ಕಾಯ್ದೆ ಕಾನೂನುಗಳು ಜಾರಿ ಮಾಡ್ತಕ್ಕಂಥದ್ದು ಓನ್ಲಿ ಪದವೀಧರ ಅಂತ ಏನ್ ಕರಿತೀವಿ ನಾವು, ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಅಂತ ಏನಿದ್ವಿ ಅವ್ರಿಗೆ ಮಾತ್ರ ಅಧಿಕಾರ ಇದೆ. ಆಮೇಲೆ ನಾನ್ ಗ್ರಾಜುಯೇಟ್ಸ್ ಅಗ್ರಿಕಲ್ಚರ್ ಆಫೀಸರ್, ಅಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಇದ್ದಾರೆ ಅವ್ರಿಗೆ ಇಲ್ಲ. ರೈತರು ಏನಾದ್ರೂ ಇಂಥ ಪ್ರಕರಣಗಳು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಅವ್ರು ಸಂಪರ್ಕಿಸಬಹುದು. ಒಂದ್ ವೇಳೆ ಅವ್ರಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಹೋಗಿದ್ರೆ ಅಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ ಮತ್ತೆ ತಾಂತ್ರಿಕ ಕೃಷಿ ಅಧಿಕಾರಿಗಳಂತ ಇರ್ತಾರೆ, ಅವರು ಕೂಡ ಇನ್ಸ್ಪೆಕ್ಟರ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಅಲ್ಲಿಯೂ ಕೂಡ ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಉಪವಿಭಾಗ ಮಟ್ಟದಲ್ಲಿ ನಮ್ಮ ಉಪ ಕೃಷಿ ನಿರ್ದೇಶಕರು ಇರ್ತಾರೆ ಮತ್ತೆ ಅಲ್ಲಿ ತಾಂತ್ರಿಕ ಕೃಷಿ ಅಧಿಕಾರಿಗಳು ಇರ್ತಾರೆ. ಸೊ ಅಲ್ಲಿ ಅವರು ಕೂಡ ಇನ್ಸ್ಪೆಕ್ಟರ್ಸ್ ಅಂತಾನೆ ನಾವು ನಮ್ಮ ನೋಟಿಫೈ ಆಗಿರ್ತದೆ ಸೆಂಟ್ರಲ್ ಗವರ್ಮೆಂಟ್ ಇಂದ, ಅವ್ರಿಗೆ ಕೂಡ ರೈತರು ಕಂಪ್ಲೇಂಟ್ ಕೊಡ್ಬಹುದು. ಅಲ್ಲಿಯೂ ಅವರಿಗೆ ಆಗ್ಲಿಲ್ಲ ಅಂತಂದ್ರೆ ಅವರು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೊಡ್ಬಹುದು. ಈ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಜಾರಿದಳ ಅಂತಿದ್ದಾರೆ, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞರಂತಿದ್ದಾರೆ, ಸಹಾಯಕ ಕೃಷಿ ನಿರ್ದೇಶಕರು ಉಸ್ತುವಾರಿ ಮತ್ತು ಮೌಲ್ಯಮಾಪನ ಅಂತಿದ್ದಾರೆ, ಸಹಾಯಕ ಕೃಷಿ ನಿರ್ದೇಶಕರು ಕೇಂದ್ರ ಅಂತಿದ್ದಾರೆ, ಆಮೇಲೆ ನಮ್ಮ ಮೇಲೆ ಜಂಟಿ ಕೃಷಿ ನಿರ್ದೇಶಕರು ಅಂತಿದ್ದಾರೆ. ಸೊ ಇವರು ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಜುಡಿಕ್ಷನ್ ಇರ್ತದೆ, ಯಾವುದೇ ಎಲ್ಲಿಂದ ಯಾವ ಮಟ್ಟದಲ್ಲಾಗ್ಲಿ ಅವರು ಏನಾದ್ರೂ ಇಂಥ ಕಳಪೆ ಮಟ್ಟದ್ದು ಅಥವಾ ಕೃತಕ ಭಾವ ಕಂಡು ಬಂತಂದ್ರೆ ಡೆಫಿನೆಟ್ಲಿ ಅವ್ರು ನಮಗ್ ಮೀಟ್ ಮಾಡಬಹುದು. ನಮ್ ಇಲ್ಲಿಯೂ ಅವ್ರಿಗೆ ಮುಜುಗರ ಅನಿಸ್ತು, ಜಿಲ್ಲೆಯಲ್ಲಿ ನಾವು ಏನಾದ್ರೂ ತೊಂದರೆಗೆ ಆಡ್ ಆಗ್ಬಹುದು, ಇಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅವರು ಹೆಡ್ ಆಫೀಸ್ ಲೆವೆಲ್ ಅಲ್ಲೂ ಕೊಡ್ಬಹುದು. ಸೊ ಅಲ್ಲೂ ಅಡಿಷನಲ್ ಡೈರೆಕ್ಟರ್ ಅಂತ ಇರ್ತಾರೆ, ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಅಂತ ಇರ್ತಾರೆ, ಆ ಡೈರೆಕ್ಟರ್ ಹಿಡ್ಕೊಂಡು ಕೆಳಗಡೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ವರೆಗೂ ನಮ್ಮ ಇನ್ಸ್ಪೆಕ್ಟರ್ ಸಂಸ್ಥೆ ಕನ್ಸಿಡರ್ ಮಾಡ್ತೀವಿ. ಅವ್ರವ್ರು ಏನ್ ವರ್ಕ್ ಮಾಡ್ತಾರೆ ಅವ್ರವ್ರ ಕಾರ್ಯವ್ಯಾಪ್ತಿ ಒಳಪಟ್ಟು ಅವ್ರು ಕೆಲಸ ಮಾಡ್ತಾರೆ. ಓಹೋ, ಅಂತಂದ್ರೆ ಎಓ ಹಿಡ್ಕೊಂಡು ಎಲ್ಲರಿಗೂ ನಾವು ಕಂಪ್ಲೇಂಟ್ ಅನ್ನ ಕೊಡಬಹುದು ಅಂತಂದಂಗಾಯ್ತು. ಈಗ ಮಾತಾಡ್ರೆ ಬಹಳ ಮುಖ್ಯವಾದಷ್ಟು ಅವರು ಅಲ್ಲೇ ಜುಡಿಕ್ಷನ್ ಅವ್ರ ರೈತ ಸಂಪರ್ಕ ಕೇಂದ್ರದಲ್ಲೇ ಕೊಟ್ಟಿದ್ರೆ ಒಳ್ಳೆ. ಅಂದ್ರೆ ನಮ್ಮ ಊರಲ್ಲಿ ನಮ್ಮ ಹೋಬಳಿಯಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರದಲ್ಲಿರುವಂತಹ ಸಹಾಯಕ ಕೃಷಿ ಅಧಿಕಾರಿಗಳು ಅಥವಾ ಕೃಷಿ ಅಧಿಕಾರಿಗಳಿಗೆ ಕೊಟ್ಟರೆ ಜಲ್ದಿ ಕೆಲಸ ಆಗ್ತದೆ ಅಂತ ಒಂದು ನಾವು ಅನ್ಕೊಳ್ಬಹುದು. ಆಮೇಲೆ ಈ ಕಂಪ್ಲೇಂಟ್ ಕೊಡುವಂತಹ ಸಮಯದೊಳಗೆ ಅದು ಬೀಜ ಆಗ್ಲಿ, ಗೊಬ್ಬರ ಆಗ್ಲಿ, ಕೀಟನಾಶಕ ಆಗ್ಲಿ, ಏನೆಲ್ಲ ನಮ್ಮ ರೈತರು ಇಟ್ಕೊಂಡು ಹೋಗ್ಬೇಕು? ಬರೀ ನಮ್ಮ ಔಷಧ ಸರಿ ಬಂದಿಲ್ರಿ, ನಮ್ಮ ಬೀಜ ಸರಿ ಬಂದಿಲ್ರಿ, ನಮ್ಮ ಗೊಬ್ಬರ ಸರಿ ಬಂದಿಲ್ಲ ಅಂತಂದ್ರೆ ಎಲ್ಲಿ ಕಂಪ್ಲೇಂಟ್ ನಿಲ್ಲೋದಿಲ್ಲ. ಹೌದು, ಡೆಫಿನೆಟ್ಲಿ ಸರ್. ಈಗ ಅವ್ರ ರೈತರು ಯಾವಾಗ್ಲೂ ಹೋಗಿದಾಗ ಅಧಿಕೃತವಾಗಿ ಅವ ಪರವಾನಗಿಯನ್ನು ತಗೊಂಡ್ ಮಾರಾಟ ಮಾಡ್ತದಾನೋ ಇಲ್ವೋ ಅಂತ ಅವನಿಗೆ ಒಂದು ಕನ್ಫರ್ಮೇಶನ್ ಮಾಡ್ಕೋಬೇಕಲ್ಲೇ. ಅವ್ನು ಖರೀದಿ ಮಾಡಿದಾಗ ಅವನು ರಿಸಿಪ್ಟ್ಗಳನ್ನ ತಗೋಬೇಕು ಸರ್, ರಸೀದಿಗಳು. ಬಹಳಷ್ಟು ಜನ ರೈತರು ಈ ರಸೀದಿ ತಗೊಳ್ಳಲೇ ಸ್ವಲ್ಪ ಹಿಂದೇಟ್ ಹಾಕ್ತಾರೋದು. ರಸೀದಿ ಕಂಪಲ್ಸರಿ ಅವ್ರು ತಗೊಳ್ಳೇಬೇಕು. ಆಮೇಲೆ ಅವ್ರು ಏನ್ ಯೂಸ್ ಮಾಡ್ತಾರೆ, ಗೊಬ್ಬರ ಯೂಸ್ ಮಾಡಿದ್ರೆ ಗೊಬ್ಬರದ ಬ್ಯಾಗು ಅಥವಾ ಈ ಕೀಟನಾಶಕ ಯೂಸ್ ಮಾಡಿದ್ರೆ ಕೀಟನಾಶಕದ ಪ್ಯಾಕೆಟ್ ಅಥವಾ ಬಾಟಲ್ಸ್ ಅವನ್ನ ಸ್ವಲ್ಪ ಶೇಖರಣೆ ಮಾಡ್ಕೋಬೇಕು. ಅಂದ್ರೆ ಈಗ ಅವರು ಸಿಂಪರಣೆ ಮಾಡಿದ್ ಒಂದು 10-15 ದಿವಸವರೆಗೂ ರಿಸಲ್ಟ್ ಬರುತ್ತೆ. ಅಲ್ಲೇನಾದ್ರೂ ಫೇಲ್ ಆಗಿದ್ರೆ ಅಥವಾ ಬೆಳೆ ಹಾಳಾಗಿದ್ರೆ ಡೆಫಿನೆಟ್ಲಿ ಅವ್ರ ಅದ್ರ ಜೊತೆ ಬಾಟಲ್ ಜೊತೆಗೆ ರಸೀದಿಗಳ ಜೊತೆಗೆ ಇಲ್ಲಿ ತಗೊಂಡಿದೀವಿ ಅಂತ ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ಫರ್ದರ್ ಪ್ರೊಸೀಡ್ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ. ಡಾಕ್ಯುಮೆಂಟ್ಸ್ ಇರ್ಲಿಲ್ಲ ಅಂತಂದ್ರೆ ನಮಗೂ ಕಷ್ಟ ಆಗುತ್ತೆ. ಆಮೇಲೆ ಆ ರಿಸಿಪ್ಟ್ ನಲ್ಲಿ ಏನೆಲ್ಲ ಇರಬೇಕಂತಾರೆ? ಬರೀ ರಿಸಿಪ್ಟ್ ಬರೀ ಒಂದ್ ಯಾವ್ದಾದ್ರು ಔಷಧ ತಗೊಂಡು ಔಷಧ ಹೆಸರು ಬರ್ದು ರೊಕ್ಕ ಬರ್ದು ಕೊಟ್ರೆ ಅದು ಕೆಲಸ ಆಗೋದಿಲ್ಲಲ್ಲ? ಆಗುದಿಲ್ಲ ಸರ್. ಮುಖ್ಯವಾಗಿ ರಸೀದಿಯಲ್ಲಿ ಏನಿರ್ಬೇಕಂದ್ರೆ ಸರ್, ಅದು ರಸೀದಿ ಸಂಖ್ಯೆ ಇರ್ಬೇಕು, ಅದನ್ನೆಲ್ಲ ಡೇಟ್ ಇರ್ಬೇಕು. ಆಮೇಲೆ ಪರ್ಟಿಕ್ಯುಲರ್ ಆಗಿ ಆ ಶಾಪ್ ಅಲ್ಲಿ ಏನ್ ತಗೋತಾನೆ ಅಂಗಡಿಯಲ್ಲಿ ಆ ಅಂಗಡಿ ಅವ್ರ ಹೆಸರು ಇದೇನಾ ಇಲ್ಲ, ಆ ಅಂಗಡಿ ಮಾಲೀಕರದ ಹೆಸರು ಅಥವಾ ಆಮೇಲೆ ಆ ಅಂಗಡಿದು ಹೆಸರು ಇರ್ತದಲ್ಲ ಸರ್, ಅದು ಹೆಸರು ಇರ್ಬೇಕು. ಆಮೇಲೆ ಅವ್ರದ್ದು ಟಿಲ್ ನಂಬರ್ ಇದೇನಾ ಇಲ್ಲ, ಅದ ಆಮೇಲೆ ಅವ್ರು ಟಿಲ್ ಹಾಕಿದಾರೋ ಇಲ್ವೋ ಅಥವಾ ಆಮೇಲೆ ಅಂಗಡಿ ಮಾಲೀಕರು ಸೈನ್ ಮಾಡ್ಕೊಡ್ತಾ ಇದಾರೋ ಇಲ್ಲ. ಆಮೇಲೆ ರೈತರ ಹೆಸರು ಇವೆಲ್ಲ ಬೇಕಲ್ಲ. ರೈತರ ಹೆಸರು ಬೇಕು. ಆಮೇಲೆ ಕರೆಕ್ಟ್ ಆಗಿ ಫಾರ್ಮೆಟ್ ಅಲ್ಲಿ ಇರ್ಬೇಕು, ಯಾವ್ದೋ ಒಂದು ವೈಟ್ ಪೇಜ್ ಅಲ್ಲಿ ಕೊಡ್ತಾನಂತಂದ್ರೆ ತಗೊಳ್ಬಾರ್ದು. ರೈತರ ಹೆಸರು, ಬ್ಯಾಚ್ ನಂಬರ್ ಇವೆಲ್ಲ ಬರಿಬೇಕಲ್ಲ ಸರ್, ಎಕ್ಸ್ಪೈರಿ ಡೇಟು. ಹೌದು, ಇವೆಲ್ಲ ನೋಡ್ಕೊಂಡು ನಮ್ಮ ರೈತರು ಖರೀದಿ ಮಾಡ್ಬೇಕು. ಯಾಕಂತಂದ್ರೆ ಒಂದೇನಾದ್ರೂ ಕಳಪೆ ಆಗಿ ಒಂದ್ ಬೆಳೆ ಹೋಯ್ತು ಅಂತಂದ್ರೆ ನಮ್ಮ ರೈತರಿಗೆ ಮತ್ತೆ ಮ್ಯಾಲ ಹೇಳಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಬಹಳ ಕಷ್ಟ. ಈಗ ಈ ಉತ್ತಮ ಬೀಜ ಕಳಪೆ ಬೀಜ ಇವೆರಡರ ಒಂದು ವ್ಯತ್ಯಾಸ ನಮ್ಮ ರೈತರು ಹೆಂಗ ಗುರುತು ಮಾಡ್ಕೋಬೇಕು ಸರ್? ಈಗ ಏನಾಗುತ್ತೆ, ಬೀಜಗಳ ಉತ್ಪಾದನೆ ಏನ್ ಮಾಡ್ತಾರೆ ಮತ್ತೆ ಸರಬರಾಜು ಏನ್ ಮಾಡ್ತಾರೆ, ಅವ್ರ ಮಟ್ಟದಲ್ಲಿ ಬೀಜಗಳನ್ನು ಉತ್ಪಾದನೆ ಮಾಡಿ ಅವ್ರ ಮೊಳಕೆ ಪ್ರಮಾಣವನ್ನ ಪ್ರಯೋಗಾಲಯ ಕಳಿಸಿ ಟೆಸ್ಟ್ ಮಾಡಿ ಕಳಿಸ್ತಾರೆ ಒಂದು ಲೆವೆಲ್ ಅಲ್ಲಿ. ಆಮೇಲೆ ನಮ್ಮ ಇಲಾಖೆಗೆ ಬಂದಿದ್ಮೇಲೆ, ಆಮೇಲೆ ಮಾರ್ಕೆಟ್ ಅಲ್ಲಿ ಬಂದಿದ್ಮೇಲೆ, ನಮ್ಮ ಕೃಷಿ ಅಧಿಕಾರಿಗಳನ್ನ ನಾವೇನ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ ಎಲ್ಲ, ಅವ್ರವ್ರ ಜುಡಿಕ್ಷನ್ ಅಲ್ಲಿ ಬೀಜಗಳನ್ನ ಮಾದರಿಯಾಗಿ ತಗೊಂಡು ಅವ್ರ ಸ್ಯಾಂಪಲ್ಸ್ ಮತ್ತೆ ಪ್ರಯೋಗಾಲಯ ಕಳಿಸ್ತಾರೆ. ಸೊ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಎಲ್ಲಾ ಬೀಜಗಳನ್ನ ಟೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲವೂ ಕಳಿಸ್ಲಿಕ್ಕೆ ಆಗೋದಿಲ್ಲ, ಓನ್ಲಿ ರ್ಯಾಂಡಮ್ ಬೇಸಿಸ್ ನಲ್ಲಿ ಕಳಿಸ್ತಾರೆ. ಸೊ ರೈತರು ಯಾವಾಗ್ಲೂ ತಗೊಳ್ಬೇಕಂತ ಅವರು ಹೋದಾಗ ಶಾಪ್ ಅಲ್ಲಿ ಹೋಗಿದಾಗ ಅದನ್ನ ಹೇಗೆ ದೃಢಪಡಿಸ್ಕೋಬೇಕಂತಂದ್ರೆ, ಫಸ್ಟ್ ಕಸ ಕಡ್ಡಿಗಳ ಅಂಶ ಅದರಲ್ಲಿ ಎಷ್ಟಿರ್ಬೇಕು, ಅದರಲ್ಲಿ 2% ಅವ್ರ ಕಸ ಕಡ್ಡಿ ಕಡಿಮೆ ಇರ್ಬೇಕು. ಆಮೇಲೆ ಎಲ್ಲಾ ಬೀಜಗಳು ಏಕರೂಪ ಹೊಂದಿದೆಯಾ ಇಲ್ಲ, ಆ ಸೈಜ್ ಕರೆಕ್ಟ್ ಆಗಿದೆಯೋ ಇಲ್ವೋ. ಆಮೇಲೆ ಮೊಳಕೆ ಪ್ರಮಾಣ ಅಂದ್ರೆ ಅವರು ಬೀಜಗಳನ್ನ ಒಯ್ದ್ಬಿಟ್ಟು ತಮ್ಮ ಮನೆಯಲ್ಲಿಯೇ ಒಂದು ನ್ಯೂಸ್ ಪೇಪರ್ ಪೇನ್ ಸಿಗ್ತದೆ, ಆ ನ್ಯೂಸ್ ಪೇಪರ್ ಅಲ್ಲಿ ಒಂದು 100 ಬೀಜಗಳನ್ನ ಹಾಕಿ ಅದ್ರ ಮೇಲೆ ನೀರನ್ನ ಸಿಂಪಾಣೆ ಮಾಡಿ ರೌಂಡ್ ರೋಲ್ ಮಾಡ್ಬಿಟ್ಟು ಒಂದ್ 3 ನೀರನ್ನ ಸಿಂಪಾಣೆ ಮಾಡಿ 3 ನಂತರ ನೋಡಿದಾಗ 100 ಬೀಜದಲ್ಲಿ ಎಷ್ಟು ಮೊಳಕೆ ಆಗಿದವೆ, ಎಷ್ಟು ಉತ್ತಮ ಬೀಜಗಳ ಮೊಳಕೆ ಆಗಿದವೆ, ಎಷ್ಟು ಡಿಸೀಸ್ ಇದೆ ಅಂದ್ರೆ ರೋಗ ಎಷ್ಟಿದೆ ನೋಡ್ಬಿಟ್ಟು ಒಂದು ಬೆಳೆಗೆ ಪರ್ಟಿಕ್ಯುಲರ್ ಇಷ್ಟೇ ಮಿನಿಮಮ್ ಕನಿಷ್ಠ ಪ್ರಮಾಣ ಅಂತ ಇರುತ್ತೆ. ಅವ್ರು ಏನ್ ಬ್ಯಾಗ್ ಒಯ್ತಾರೆ ಅದ್ರ ಮೇಲೆ ಕನಿಷ್ಠ ಮೊಳಕೆ ಪ್ರಮಾಣ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಗೆ ಸೋಯಾಬೀನ್ ಒಯ್ತಾರೆ ಅವರು, 70% ಅಂದ್ರೆ 70 ಬೀಜಗಳು ಮೊಳಕೆ ಆಗಿರ್ಬೇಕು, 70 ಮೇಲಿದ್ರೆ ಉತ್ತಮ ಬೀಜ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕಿಂತಲೂ ಕಡಿಮೆ ಇದ್ರೆ ಅದು ಒಂದು ಕಳಪೆ ಮಟ್ಟದ್ದು ಅಥವಾ ಒಂದು ಕೆಳಮಟ್ಟಗೆ ಆಗಿರ್ತಕ್ಕಂಥ ಬೀಜ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನ ಉತ್ತಮ ಗುಣಮಟ್ಟದ ರಸಗೊಬ್ಬರ, ಯಾಕಂದ್ರೆ ರಸಗೊಬ್ಬರದಲ್ಲಿ ನಾವು ಸಾಕಷ್ಟು ಕೇಳ್ತೀವಿ, ಡಿಎಪಿ ಅಲ್ಲಿ ಮಿಕ್ಸ್ ಆಯ್ತು, ಕಳ್ಳು ಬಂತು, ಹಾಳ್ ಬಂತು, ಉಸ್ಕ್ ಬಂತು ಅಂತ ಹೇಳ್ತಿರ್ತೀವಿ, ಈ ಗೊಬ್ಬರದ ಬಗ್ಗೆ ನಾವು ಹೆಂಗ ದೃಢ ಮಾಡ್ಕೊಳ್ಬೇಕು ಸರ್? ಮೇನ್ ಅಂದ್ರೆ ಈಗ ರಸಗೊಬ್ಬರ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಕಾಸ್ಟ್ಲಿ ಇದೆ, ಆಮೇಲೆ ಸಬ್ಸಿಡಿ ಎಷ್ಟೋ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಕೊಡ್ತದೆ. ಇದರಲ್ಲಿ ಮುಖ್ಯವಾಗಿ ನಾವು ಗೊಬ್ಬರಗಳನ್ನ ಯೂಸ್ ಮಾಡ್ತಕ್ಕಂಥದ್ದಂದ್ರೆ ಯೂರಿಯಾ, ಡಿಎಪಿ, ಎಂಒಪಿ, ಎನ್ಪಿಕೆಎಸ್ ಅಂದ್ರೆ ಮೈಕ್ರೋ ಮಿಕ್ಸ್ಚರ್ಸ್ ಆಗ್ಲಿ, ಆಮೇಲೆ ಕಾಂಪ್ಲೆಕ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಸಿಂಗಲ್ ಸೂಪರ್ ಫಾಸ್ಫೇಟ್ ಗಳನ್ನ ಯೂಸ್ ಮಾಡ್ತಾರೆ, ಆಮೇಲೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಕೂಡ ಯೂಸ್ ಮಾಡ್ತಾರೆ. ಈಗಾಗಲೇ ನಮ್ ಬೀಜಗಳಲ್ಲಿ ಹಿಂಗೆ ಹೇಗೆ ಮಾದರಿಯನ್ನ ಕಳಿಸ್ತಾರೆ ಅದೇ ತರ ನಮ್ ಇನ್ಸ್ಪೆಕ್ಟರ್ ಕೂಡ ಆಯಾ ಜೂಡಿಕ್ಷನ್ ಅಲ್ಲಿ ಅವರಿಗೆ ನಾವು ವರ್ಷವಾರು ಗುರಿಯನ್ನ ಕೊಟ್ಟಿರ್ತೀವಿ. ಆ ಗುರಿ ಅನುಸಾರ ಮತ್ತೆ ಗುರಿಗೆ ಮೇಲ್ಪಟ್ಟು ಕೂಡ ಅವ್ರು ಕಳಿಸ್ತಾರೆ ಅಲ್ಲಿ ಆ ಬೀಜಿ. ಈಗ ನಾವು ಮುಖ್ಯವಾಗಿ ಎಲ್ಲ ರೈತರು ಯೂರಿಯಾ ತಗೋಬೇಕಾದ್ರೆ ಫಸ್ಟ್ ಆ ಯೂರಿಯಾ ವೈಟ್ ಆಗಿದೆಯೋ ಇಲ್ವೋ, ಸ್ಮೆಲ್ ಅಮೋನಿಯಾ ಅಂತಂದ್ರೆ ಒಂಥರ ಈ ಮನೆಯಲ್ಲಿ ಹೆಂಗ ಕೋಣೆ ಹೊಡಿತಾರ ನೋಡ್ರಿ, ಕೋಣೆ ಹೊಡೆದಾಗ ಹಾಟ್ ಸ್ಮೆಲ್ ಹೆಂಗ್ ಬರ್ತದೆ, ಸ್ವಲ್ಪ ಸ್ಮೆಲ್ ಬರುತ್ತೆ. ಸೊ ಆ ಸ್ಮೆಲ್ ಬಂದಿದ್ರೆ ಅದು ಯೂರಿಯಾ ಅಂತ ನಾವು 100% ಅನ್ನ ಕನ್ಫರ್ಮ್ ಮಾಡಬಹುದು. ಒಂದ್ ವೇಳೆ ಅದರಲ್ಲೂ ಅವ್ರಿಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಒಂದು 100 ಗ್ರಾಮ್ ಯೂರಿಯಾವನ್ನ ತಗೊಂಡು ನೀರಲ್ಲಿ ಹಾಕಿದಾಗ 100% ಅದು ಸಾಲಿಬಲ್ ಆಯ್ತು ಅಂದ್ರೆ ನೀರಿನಲ್ಲಿ ಕರಗ್ತದೆ. ಕರಗಿದ ನಂತರ ಈ ನೀರನ್ನ ಏನ್ ತಗೊಂಡಿರ್ತೀರಿ ಅದ್ರೊಳಗೆ ಫಸ್ಟ್ ಗೆ ಕೈಯನ್ನ ಹಾಕಿ ನೋಡಿದಾಗ ಅಷ್ಟೊಂದು ತಣ್ಣಗಿರಲ್ಲ, ಬಟ್ ಗೊಬ್ಬರ ಹಾಕಿ ನೀವು ಕರಗಿದ ನಂತರ ಆ ನೀರು ಕೋಲ್ಡ್ ಆಗಿರ್ತದೆ, ತಣ್ಣಗಾಗಿರ್ತದೆ. ಸೊ ಅದರಿಂದ ಕೂಡ ನಾವು ಯೂರಿಯಾ ಕರೆಕ್ಟ್ ಆಗಿದೆ ಅಂತ ತಿಳಿಬಹುದು. ಇಲ್ಲ ಅಂತಂದ್ರೆ ಅಷ್ಟು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ಯೂರಿಯಾವನ್ನ ತಗೊಂಡು ನಾವು ಅದನ್ನ ಸುತ್ತರೆ ಬರ್ನ್ ಮಾಡಿದ್ರೆ ನೈಟ್ರೋಜನ್ ಆಕ್ಸೈಡ್ ಎಮಿಟ್ ಆಗುತ್ತೆ, ಸ್ವಲ್ಪ ಸ್ಮೆಲ್ ಬರುತ್ತೆ. ಸೊ ಅದರಿಂದ ಕೂಡ ನಾವು ಯೂರಿಯಾ ಇದು ಇದೆ ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ. ಅಂದ್ರೆ ಯಾವ ರೀತಿ ಸ್ಮೆಲ್ ಬರ್ತಂತ್ರಿ ಸರ್? ಅದೊಂದ್ ಸ್ವಲ್ಪ ಹಾಟ್ ಸ್ಮೆಲ್ ಬಂದಂಗೆ ಬರುತ್ತೆ. ಅಮೋನಿಯಾ ಎವಾಪರೇಟ್ ಆಗುತ್ತಲ್ಲ, ಎವಾಪರೇಟ್ ಆದಾಗ ಹಾಟ್ ಸ್ಮೆಲ್ ಬರುತ್ತೆ. ಆಮೇಲೆ DAP ಗೊಬ್ಬರ ಮುಖ್ಯವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಯೂಸ್ ಮಾಡ್ತಕ್ಕಂಥದ್ದು DAP. ಸೊ DAP ಅಲ್ಲಿ ಈಗಾಗಲೇ ನಾವು ಬಾಲ್ಕಿಯಲ್ಲಿ ಒಂದು ಅನಧಿಕೃತವಾಗಿ ಮಾರಾಟ ಮಾಡತಕ್ಕಂತ ಒಂದು ಶಾಪ್ ಇತ್ತು. ಇದು ನಮ್ಗೆ ಮಾಹಿತಿ ಬಂದ ಮೇಲೆ ನಾವು ಹೋಗಿ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಚೆಕ್ ಮಾಡಿ, ಅವ್ನ ಲೈಸೆನ್ಸ್ ಇರಲಿಲ್ಲ. ಆಮೇಲೆ DAP ಅನ್ನ ನಾವು ಲ್ಯಾಬೊರೇಟರಿ ಕಳಿಸಿದ್ವಿ. ಆ ಲ್ಯಾಬೊರೇಟರಿ ಕಳಿಸಿದ ಮೇಲೆ ಅದು ಕಳಪೆ ಮಟ್ಟದ ಅಂತ ನಮ್ಗೆ ಗೊತ್ತಾಯ್ತು. ಸೊ ಲ್ಯಾಬೊರೇಟರಿಗಿಂತ ಮುಂಚೆ ನಾವು ಇಲ್ಲಿ ಹೇಗ್ ಮಾಡಿದ್ವಿ ಅಂತಂದ್ರೆ ಒಂದು ಕಬ್ಬಿಣದ ಅಂಚು ತಗೊಂಡ್ವಿ. ಆ ಕಬ್ಬಿಣದ ಅಂಚು ತಗೊಂಡ್ಬಿಟ್ಟು ಅದನ್ನ ಹೀಟ್ ಮಾಡಿದ್ವಿ. ಹೀಟ್ ಮಾಡಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ DAP ಹಾಕಿದ್ವಿ. ಅದು ಅಳ್ಳಿನಂತೆ ಅರಳಲಿಲ್ಲ. ಅದು ಅರಳಿಲ್ಲ ಅಂತಂದ್ರೆ ಇಟ್ ಈಸ್ ನಾಟ್ ಎ DAP. ಸೊ ಒಂದ್ ವೇಳೆ ಅದು ಅಳ್ ಹೆಂಗ ಅರಳ್ತಾವ್ ನೋಡ್ರಿ, ಪಂಚಿಂಗಿಗೆಲ್ಲ ರೈತರು ಆಮೇಲೆ ಜನರು ಹೆಂಗ ಅಳ್ ಹುರ್ಕೊಳ್ಳ ಆತರ DAP ಅರಳ್ತದೆ. ಒಂದ್ ವೇಳೆ ಅರಳ್ತು ಅಂದ್ರೆ ಅದು ಒಳ್ಳೆ DAP, ಅರಳಿಲ್ಲ ಅಂತಂದ್ರೆ ಇಟ್ ಈಸ್ ನಾಟ್ ಎ DAP. ಅದು ಒಂದು ಮಿಕ್ಸರ್ ಅಥವಾ ಏನೋ ಒಂದು ಅಡಲ್ಟ್ರೇಟೆಡ್ DAP ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ MOP ಸರ್, ಈಗ MOP ಕೂಡ ಬಹಳಷ್ಟು ಜನ ಯೂಸ್ ಮಾಡ್ತಾರೆ ನಮ್ಮಲ್ಲಿ ಶುಗರ್ ರಿಕವರಿಗಾಗಿ, ಶುಗರ್ ಕೇನ್ ಅಲ್ಲಿ ಬಹಳಷ್ಟು ಜನ MOP ಯೂಸ್ ಮಾಡ್ತಾರೆ. ಸೊ ಇದು ಹಾಕೋದ್ರಿಂದ ನಮ್ಮ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅದರಿಂದ ರೈತರು ಬಹಳಷ್ಟು ಯೂಸ್ ಮಾಡೋದ್ರಿಂದ ಇದರಲ್ಲೂ ಅಡಲ್ಟ್ರೇಷನ್ ಆಗ್ತಕ್ಕಂತ ಒಂದು ಪ್ರಮಾಣ ಇರುತ್ತೆ. ಇದು ಏನ್ ನಾವು ಕಂಡುಹಿಡಿಬೇಕಾದ್ರೆ ನೀರಿನಲ್ಲಿ ಕರಗಿಸ್ಬೇಕು ಸರ್. ಇಲ್ಲಿ ಫಸ್ಟ್ ಕರಗಿಸಿದಾಗ ಇದು ಎಲ್ಲ ಗೊಬ್ಬರ ಏನ್ಬಿಟ್ಟು ಕರಗ್ಬಿಟ್ಟು ಮೇಲ್ಗಡೆ ನೀರಿನ ಮೇಲ್ಗಡೆ ಸರ್ಫೇಸ್ ಮೇಲೆ ರೆಡ್ ಚಿಲ್ಲಿ ನಮ್ ಪೌಡರ್ ಏನಿರುತ್ತೆ, ಅಮ್ ಖಾರ ಏನಿರುತ್ತೆ, ಕೆಂಪು ಮೆಣಸಿನಕಾಯಿದು ಆತರ ಕಲರ್ ಮೇಲ್ಗಡೆ ಫುಲ್ ಕಲರ್ ನಿಂತಿರುತ್ತೆ. ಸೊ ಅದು ನಿಂತ್ರೆ ಇದು ಪಾಸಿಟಿವ್ MOP ಇದೆ ಅಂತ ನಾವು ಇದು ಮಾಡಬಹುದು. ಒಂದ್ ವೇಳೆ ಆ ಕಲರ್ ಬರ್ಲಿಲ್ಲ, ಅದು ಹತ್ಕೊಂಡ್ಬಿಟ್ಟು ಅಲ್ಲೇ ಕರಗ್ ಬಿಡ್ತು ಅಂದ್ರೆ ಇಟ್ ಈಸ್ ನಾಟ್ ಎ MOP ಅಂತ ನಾವು ಇದು ಮಾಡಬಹುದು. ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಕೂಡ ನಾವು ಫಾಸ್ಫರಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದನ್ನ ಸ್ವಲ್ಪ DAP ಅಪೋಸಿಟ್ ಇದು, ನಾವು ಹಂಚಿನ ಮೇಲೆ ಹಾಕಿ ಅರಳ್ತದಂತ ಏನ್ ಹೇಳಿದ್ವಿ DAP, ಬಟ್ ಈ SSP ಹಂಚಿನ ಮೇಲೆ ಹಾಕಿದಾಗ ಅರಳೋದಿಲ್ಲ. ಅರಳಿಲ್ಲ ಅಂತಂದ್ರೆ ಇದು SSP ಅಂತ ನಾವು ಹೇಳಬೇಕು. ಅರಳಿದ್ರೆ ಇದು ನಾಟ್ ಎ SSP ಅಂತ ಅಂದ್ರೆ ಗುಣಮಟ್ಟದ ಅದನ್ನೋ ಇಲ್ಲೋ ಅಂತ ನಾವು ತಿಳ್ಕೊಳ್ಬಹುದು. ಹೌದು. ಇನ್ನ ಕೀಟನಾಶಕಗಳ ಬಗ್ಗೆ ಹೇಳ್ರಲ್ಲ, ಯಾಕಂದ್ರೆ ಸಾಕಷ್ಟು ಕೀಟನಾಶಕಗಳನ್ನ ನಮ್ಮ ರೈತರು ಬಳಸ್ತಾ ಇರ್ತಾರೆ, 1,000 ರೂಪಾಯಿ ಖರ್ಚು ಮಾಡ್ತಾರೆ ಅಲ್ಲಿ ಏನಾದ್ರು. ಸರಿ, ರಸಗೊಬ್ಬರದಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರಿ ತಾವು, ಎಲ್ಲಿ ಖರೀದಿ ಮಾಡ್ಬೇಕು ಅಂತ ತಾವು ಕೇಳಿದ್ರು. ರೈತರು ಫಸ್ಟ್ ಫೇಲ್ ಆಗೋದು ಇಲ್ಲೇ. ಈಗ ನಮ್ಮ ಬೀದರ್ ಜಿಲ್ಲೆ ಆಗ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಆಗ್ಲಾಗ್ಲಿ ಈಗ ರಸಗೊಬ್ಬರದಲ್ಲಿ ಬಹಳಷ್ಟು ಮೋಸ ನಡೀತಾ ಇದೆ. DAP ಆಗ್ಲಿ, ಯೂರಿಯಾ ಆಗ್ಲಿ, ಇವೆಲ್ಲ ಸಬ್ಸಿಡೈಸ್ಡ್ ರೀತಿಯಲ್ಲಿ ಬಂದ್ರೂ ಕೂಡ ರೈತರು ಮೋಸ ಆಗ್ತಕ್ಕಂಥದ್ದು ಬಹಳಷ್ಟು ಇದೆ. ಸೊ ಇಲ್ಲಿ ಜನರು ಏನ್ ಮಾಡ್ತಾರೆ, ಮಾರಾಟ ಮಾಡೋರು ಅನಧಿಕೃತವಾಗಿರ್ತಾರೆ. ಅಂದ್ರೆ ಯಾವುದೋ ಒಂದು ಟೆಂಪೋದಲ್ಲೋ ಅಥವಾ ಯಾವ್ದೋ ಒಂದು ಆಟೋದಲ್ಲೋ ಹಾಕೊಂಡು ಒಂದ್ ಗ್ರಾಮದಲ್ಲಿ ಹೋಗಿ ರೈತರಿಗೆ ಕಡಿಮೆ ಮಟ್ಟದಲ್ಲಿದೆ ಈ DAP 250 ರೂಪಾಯಿ ಇದೆ ಅಂತಂದ್ರೆ ಅವರು ಹೊರಗಡೆ ಹೋಗಿದ್ರೆ ನಿಮ್ಗೆ 250 ಕೊಡ್ತಾರೆ, ನಮ್ಮಲ್ಲಿ ಬರೀ 950 ಕೊಡ್ತೀವಿ ಅಂತಂದ್ರೆ ಎಲ್ಲಾ ರೈತರು ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇದೆ ಅಂದ ತಕ್ಷಣ ಅಲ್ಲೇ ಖರೀದಿ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಇದು ಶುದ್ಧ ತಪ್ಪು ಸರ್. ಯಾಕಂತಂದ್ರೆ ಅವ್ರ ಹತ್ರ ಫಸ್ಟ್ ಆಫ್ ಆಲ್ ಲೈಸೆನ್ಸೇ ಇಲ್ಲ. ನಾವ್ ಹೇಳೋದ್ ಎಲ್ಲಾ ರೈತರಿಗೆ ಅದೇ, ಅಧಿಕೃತವಾಗಿ ಅವನ ಲೈಸೆನ್ಸ್ ತಗೊಂಡಿದನ ಇಲ್ಲೋ ಅವನಲ್ಲೇ ಮಾತ್ರ ನೀವು ಮಾರಾಟ ತಗೊಳ್ರಿ ಅಂತ ನಾವ್ ಹೇಳ್ತೀವಿ. ಒಂದ್ವೇಳೆ ಈ 950 ಗೊಬ್ಬರ ತಗೋತಾರೆ, ಬಟ್ ಅವನಿಗೆ ಪ್ರೊಡಕ್ಷನ್ ಕಾಸ್ಟ್ ಬೀಳೋದು ಎಲ್ಲ ಕಾಂಪೋಸ್ಟ್ ಇಂಪೋಸ್ಟ್ ಅಂದ್ರೆ ಇದು ಏನೇನೋ ಹಾಕಿ ಮಣ್ಣನ್ನ ಹಾಕಿ ಅವ್ನ್ ಮಾರಾಟ ಮಾಡಿದ್ರೆ ಓನ್ಲಿ 200 ಏನೋ ಆಗ್ತದೆ, ಬಟ್ ಡಿಫ್ರೆನ್ಸ್ ಅಮೌಂಟ್ ಈಸ್ 700. ಸೊ ಆಲ್ಮೋಸ್ಟ್ ಮೋರ್ ದೆನ್ 50% ಅವನಿಗೆ ಲಾಭ ಇದೆ. ಅಂದಾಗೆ ಅವನು ಹಳ್ಳಿ ಹಳ್ಳಿಗೆ ಬಂದು ಮಾರಾಟ ಮಾಡ್ತಾನಂತ ಒಂದು ರೈತರ ಗಮನದಲ್ಲಿ ಇಟ್ಕೋಬೇಕು. ಆದ್ರಿಂದ ಎಲ್ಲಾ ರೈತರಿಗೆ ನಂದು ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಯಾವುದೇ ಗ್ರಾಮಕ್ಕೆ ಬಂದು ಅವ್ನು ಮಾರಾಟ ಮಾಡ್ತಾ ಇದ್ದ ಅಂತಂದ್ರೆ ಅವನ ಹತ್ರ ತಗೊಳ್ಬಾರ್ದು. ಇಮಿಡಿಯೇಟ್ ಆಗಿ ಅಂತವ್ ಏನಾದ್ರು ಪ್ರಕರಣಗಳ ಬಂದ್ರೆ ನಿಮ್ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಜಾರಿಗಳ ಟ್ರ್ಯಾಕ್ಟರ್ ಕೃಷಿ ನಿರ್ದೇಶಕರು ಇರ್ತಾರೆ, ಅವ್ರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಹೇಳ್ಬೋದು. ಅಥವಾ ನಿಮ್ಗೆ ಅಲ್ಲಿ ಅಪ್ರೋಚ್ ಆಗ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಿಮ್ ಆರ್ ಎಸ್ ಕೆ ಅಲ್ಲಿ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳಿಗೆ ಹೇಳ್ಬೋದು, ಇಲ್ಲಾಂತಂದ್ರೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಅಪ್ರೋಚ್ ಮಾಡ್ಬೇಕು ಅಂತ ನಮ್ದೊಂದು ರಿಕ್ವೆಸ್ಟ್ ಎಲ್ರಿಗೂ. ಆಮೇಲೆ ಕೀಟನಾಶಕಗಳ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಈಗ ಕೀಟನಾಶಕ ಅಂತಂದ್ರೆ ಇದು ಕೂಡ ಉತ್ತಮ ಒಂದು ಕೀಟನಾಶಕ, ಈಗ ಬಹಳಷ್ಟು ಯೂಸ್ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ವಿದೌಟ್ ನಮ್ ಕೀಟನಾಶಕ ಮತ್ತೆ ರಸಗೊಬ್ಬರ ಉತ್ತಮ ಬೀಜಗಳಿರಲಿಲ್ಲ ಅಂತಂದ್ರೆ ನಮ್ಮ ಕೃಷಿಯಲ್ಲಿ ಬಹಳಷ್ಟು ಒಂದು ಬರ್ನಿಂಗ್ ಇಷ್ಟು ಅಂತಂದ್ರೆ ರೈತರು ಕೈಯೇ ಸುಟ್ಕೊಂಡ್ ಬಿಡ್ತಾರೆ, ಕರೆಕ್ಟ್ ಆಗಿ ಯೂಸ್ ಮಾಡಿಲ್ಲ ಅಂತ. ಹೌದು. ಉತ್ತಮ ಕೀಟನಾಶಕ ನಾವು ಹೇಗ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಂತಂದ್ರೆ, ಫಸ್ಟ್ ಪ್ಯಾಕೆಟ್ ಮೇಲೆ PIR ನಂಬರ್ ಅಂತ ಇರ್ತದೆ, ಅಂದ್ರೆ ಇನ್ಸೆಕ್ಟಿಸೈಡ್ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ ಸರ್ ಅದ್ಮೇಲೆ, ಆ ರಿಜಿಸ್ಟ್ರೇಷನ್ ನಂಬರ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಎಲ್ಲ ರೈತರು ಅವ್ರೇನಪ್ಪ ಅಂದ್ರೆ ಓದಿನವ್ರು ಇರಲ್ಲ, ಅನಕ್ಷರಸ್ಥರಿರ್ತಾರೆ, ಅಥವಾ ಓದಿರ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಇರ್ತದೆ. ಅಂತ ಸಮಯದಲ್ಲಿ ತಮ್ಮ ಮಕ್ಕಳು ಅಥವಾ ಯಾರಾದ್ರೂ ಫ್ರೆಂಡ್ಸ್ ಕರ್ಕೊಂಡು ಹೋಗ್ಬಿಟ್ಟು ನೋಡಿ ನೋಂದಣಿ ಸಂಖ್ಯೆ ಇದೆ ಇಲ್ಲ ಅಂತ ಚೆಕ್ ಮಾಡ್ಬೋದು. ಅದು ಒಂದು. ನೆಕ್ಸ್ಟ್ ಇಲ್ಲ ಅಂತಂದ್ರೆ ಎಲ್ಲಾ ನಾವು ಕೀಟನಾಶಕಗಳ ಮೇಲೆ ಒಂದು ಲೇಬಲ್ಸ್ ಇರುತ್ತೆ, ರೆಡ್ ಅಂದ್ರೆ ಕೆಂಪು, ಹಳದಿ, ನೀಲಿ ಮತ್ತೆ ಹಸಿರು. ಅಂದ್ರೆ ಒಂದೊಂದು ಕೆಂಪು ಅಂತಂದ್ರೆ ಇದು ಒಂದು ಎಕ್ಸ್ಟ್ರೀಮ್ ಟಾಕ್ಸಿಕ್ ಅಂತ ನಾವು ಹೇಳ್ತೀವಿ, ಹಳದಿ ಅಂತಂದ್ರೆ ಅದಕ್ಕಿಂತಲೂ ಕಡಿಮೆ, ಬ್ಲೂ ಅಂತಂದ್ರೆ ಅದಕ್ಕಿಂತ ಕಡಿಮೆ, ಹಸಿರು ಅಂತಂದ್ರೆ ಎನ್ವೈರನ್ಮೆಂಟಲ್ಲಿ ಫ್ರೆಂಡ್ಲಿ ಅಂತ ಕರಿತೀವಿ ನಾವು. ಇದ್ರಲ್ಲಿ ಯಾವ್ದಾದ್ರು ಒಂದ್ ಇರ್ತದೆ, ಒಂದ್ ಕೆಮಿಕಲ್ ತಗೊಂಡ್ರೆ ಅದ್ಮೇಲೆ ಒಂದ್ ಕಲರ್ ಇರುತ್ತೆ, ಅದು ಇದೇನಾ ಇಲ್ಲ ಅಂತ ಅವ್ರು ಚೆಕ್ ಮಾಡ್ತಾರೆ. ಆಮೇಲೆ ಯಾವುದೇ ಕೀಟನಾಶಕ ತಗೊಂಡಲ್ಲಿ ಅವರಿಗೆ ಒಂದು ಮಾಹಿತಿ ಚೀಟಿ ಇರುತ್ತೆ, ಆ ಮಾಹಿತಿ ಚೀಟಿ ಇದೇನಾ ಇಲ್ಲ, ಅದು ಮಾಹಿತಿ ಹೇಗ್ ಯೂಸ್ ಮಾಡ್ಬೇಕು ಅಂತ ಅವ್ರು ಕೊಡ್ತಾರೆ. ಎಷ್ಟು ಪ್ರಮಾಣ ಯೂಸ್ ಮಾಡ್ಬೇಕು ಅಂತ ಕೊಡೋದಿಲ್ಲ, ಎಷ್ಟು ಹೇಗ್ ಯೂಸ್ ಮಾಡ್ಬೇಕು ಅಂತ ಕೊಡ್ತಾರೆ. ಒಂದೊಂದು ಕಂಪನಿಯವರು ಕೂಡ ಎಷ್ಟು ಪ್ರಮಾಣ ಯೂಸ್ ಮಾಡ್ಬೇಕು, ಯಾವ ಬೆಳೆ ಮೇಲೆ ಯೂಸ್ ಮಾಡ್ಬೇಕು ಅಂತ ಕೂಡ ಕೊಡ್ತಾರೆ. ಒಂದ್ ವೇಳೆ ತಮ್ಗೆ ಕನ್ಫರ್ಮ್ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡ್ಬೋದು, ಅಥವಾ ಸಹಾಯಕ ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡ್ಬೋದು, ADIಯನ್ನ ಭೇಟಿ ಮಾಡ್ಬೋದು. ಇಲ್ಲಾಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳು ಕೂಡ ಇದ್ದಾರೆ, ಆ ವಿಜ್ಞಾನಿಗಳು ಕೂಡ ತಾವು ಫೋನ್ ಮಾಡ್ಕೊಂಡು ಕೇಳ್ಬೋದು ರೈತರು. ಇದನ್ನ ಮುಖ್ಯವಾಗಿ ಖರೀದಿ ಮಾಡ್ಬೇಕಾದ್ರೆ ಏನ್ ಸರ್, ಅದೇ ರೀತಿ ಗೊಬ್ಬರದಲ್ಲಿ ಯಾವ ತರ ಹೇಳಿದ್ದೆ ನಾನು, ಅಧಿಕೃತ ಪರವಾನಗಿ ಏನು ಹೊಂದಿದ್ದಾರೆ ಯಾವ ಮಾಲೀಕರು, ಅವರಲ್ಲಿ ಮಾತ್ರ ಮಾರಾಟವನ್ನ ಇವ್ರು ಖರೀದಿ ಮಾಡ್ಬೇಕು. ಇದರಲ್ಲೂ ಕೂಡ ಮೋಸ ಆಗ್ತಕ್ಕಂಥದ್ದು ಬಹಳಷ್ಟಿದೆ. ಈಗಾಗ್ಲೇ ನಮ್ಮ ಕೃಷಿ ಇಲಾಖೆಯಲ್ಲಿ ಸುಮಾರು 150 ಕೆಮಿಕಲ್ಸ್ ಗಳನ್ನ ನಾವು ಲೇಸ್ ವಿತ್ ಕೆಮಿಕಲ್ಸ್ ಅಂತ ಸುಮಾರು ಉತ್ಪನ್ನ ಬಯೋ ಉತ್ಪನ್ನಗಳನ್ನ ನಾವು ಹಿಡಿದು ಅದನ್ನ ಮಾರಾಟ ಮಾಡ್ಲಿಕ್ಕೆ ನಿಷೇಧವನ್ನು ಕೂಡ ಮಾಡ್ಲಿಕ್ಕೆ ಒಂದು ಸರ್ಕ್ಯುಲರ್ ಕೂಡ ಹೊರಡಿಸಿದೆ. ಅದರಿಂದ ರೈತರು ಆ 150 ಲಿಸ್ಟ್ ನಾವು ಕೂಡ ಎಲ್ಲ ಜಾರಿ ಮಾಡ್ತಾ ಇದ್ದೀವಿ, ಯಾವ ಶಾಪ್ ಅಲ್ಲಿ ಇರ್ಲಾರ್ದಂಗೆ ನೋಡ್ಕೊಳ್ತಾ ಇದ್ದೀವಿ. ಆದ್ರೂ ಏನಪ್ಪಾ ಅಂದ್ರೆ ಹಳ್ಳಿ ಮಟ್ಟದಲ್ಲಿ ಬಂದು ಮಾರಾಟ ಮಾಡ್ತಕ್ಕಂಥ ಸ್ವಲ್ಪ ಕಡೆ ಕಾಣಿಸ್ತಾ ಇದೆ. ಅಂತವ್ ಏನಾದ್ರು ಪ್ರಕರಣಗಳು ಕಂಡ್ರೆ ದಯವಿಟ್ಟು ಎಲ್ಲಾ ರೈತರು ನಮ್ಗೆ ಕಾಲ್ ಮಾಡ್ಬೇಕು, ಆಮೇಲೆ ನಮ್ಮ ಕೃಷಿ ಅಧಿಕಾರಿಗಳು ತಿಳಿಸ್ಬೇಕು. ತಿಳಿಸಿದ್ರೆ ಮಾತ್ರ ನಾವು ಇಂಥ ಕಳಪೆ ಮಟ್ಟದ ಕೀಟನಾಶಕಗಳನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡ್ಕೊಟ್ಟಂಗ್ ಆಗ್ತದೆ. ಇಲ್ಲಾಂತಂದ್ರೆ ರೈತರಿಗೆ ನಷ್ಟ ಇದೆ ಇದ್ರಲ್ಲಿ, ಕಂಪ್ನಿಯವರೇನೋ ಬೆಳೆದ್ಬಿಡ್ತಾರೆ, ಅವ್ರು ದುಡ್ಡು ತಗೊಳ್ತಾರೆ, ಬೆಳೆ ಅವ್ರಿಗೆ ನಷ್ಟ ಇದೆ. ನಾವು ಹುಡುಕ್ತಾ ಇದ್ವಿ ಸಿಕ್ಕರೆ ಡೆಫಿನೆಟ್ಲಿ ವಿ ಆರ್ ಟೇಕಿಂಗ್ ಲೀಗಲ್ ಆಕ್ಷನ್ಸ್. ಇದರಲ್ಲಿ ಅಂತವ್ ಏನಾದ್ರು ಇದ್ರೆ ರೈತರೆಲ್ಲ ನಮ್ಗೆ ಸಂಪರ್ಕ ಮಾಡ್ಬೇಕಂತ ಅವರಲ್ಲಿ. ಈಗ ಮಾತಾಡೋರಿ ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ, ರೈತರ ಹತ್ರ ಸಮಸ್ಯೆ ಆದಾಗ ಕಳಪೆ ಅಂದಾಗ ಕಂಪ್ಲೇಂಟ್ ಕೊಡ್ತಾರೆ, ಓಕೆ. ನೀವು ಇಲಾಖೆ ವತಿಯಿಂದ ಜಾರಿದಾಳ ಅಂತಂದ್ಮೇಲೆ ನೀವೇನಾದ್ರೂ ರುಟೀನ್ ಚೆಕ್ ಮಾಡ್ತಾ ಇರ್ತೀರ ಹೆಂಗ? ಹೌದ್ ಸರ್, ನಾವು ಏನಂತಂದ್ರೆ ಜಾರಿದಳ ಅಂತಂದ್ರೆ ಇರೋದೇ ಕೆಲಸ ನಮ್ದು, ಅದೇ ಗುಣಮಟ್ಟವನ್ನ ಕಾಪಾಡ್ಲಿಕ್ಕೆ ನಾವು ಇರೋದು. ಸೊ ಎಲ್ಲವೂ ನಾವೇನಪ್ಪಂದ್ರೆ ಎಲ್ಲ ರೈತ ಸಂಪರ್ಕ ಕೇಂದ್ರ ಹಿಡ್ಕೊಂಡು ನಾವು ಅಂದ್ರೆ ನಮ್ಮ ಸರ್ಕಾರಿ ಕಚೇರಿಗಳನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಅಲ್ಲೂ ಕೂಡ ನಾವು ಬೀಜಗಳನ್ನು ಕೊಡ್ತೀವಿ, ಗೊಬ್ಬರಗಳನ್ನು ಕೊಡ್ತೀವಿ, ಅಲ್ಲೂ ಕೀಟನಾಶಕ ಕೊಡ್ತೀವಿ. ಫಸ್ಟ್ ನಾವು ಕರೆಕ್ಟ್ ಆಗಿರ್ಬೇಕು. ಸೊ ನಮ್ಮ ಮಟ್ಟದಲ್ಲಿ ನಾವು ಫಸ್ಟ್ ಸರ್ಕಾರದ ಕೂಡ ಫಸ್ಟ್ ಚೆಕ್ ಮಾಡಿ ಎಲ್ಲಾ ಪ್ರಯೋಗಾಲಯ ಕಳಿಸ್ತೀವಿ. ಯಾವುದೇ ರೀತಿ ಕಳಪೆ ಮಟ್ಟ ಕಂಡು ಬಂದಲ್ಲಿ ನಾವು ಕಂಪ್ನಿಯವ್ರ ವಿರುದ್ಧ ಅಂದ್ರೆ ಸರ್ವರಾಜ್ ಮಾಡಿರ್ತಾರೆ ಅವ್ರ ವಿರುದ್ಧ ನಾವು ಮೊಕದ್ದಮೆ ಹೂಡ್ಲಿಕ್ಕೆ ಅವು ಮಾಡ್ತಾ ಇರ್ತವೆ. ಅದ್ರ ಜೊತೆಗೆ ಈಗ ನಮ್ಮ ತಾಲೂಕದಲ್ಲಿ ಆಗ್ಲಿ, ಹೋಬಳಿ ಮಟ್ಟದಲ್ಲಾಗ್ಲಿ, ಗ್ರಾಮ ಮಟ್ಟದಲ್ಲಾಗಲಿ ನಮ್ಮ ಮಾರಾಟಗಾರರ ಅಂಗಡಿಗಳಿರ್ತವೆ. ಸೊ ಅಂಗಡಿಗಳಿಗೆ ಕೂಡ ನಾವು ಅವಾಗ ರ್ಯಾಂಡಮ್ ಬೇಸಿಸ್ ಮೇಲೆ ನಾವು ವಿಸಿಟ್ ಮಾಡ್ತಾ ಇರ್ತೀವಿ. ವಿಸಿಟ್ ಮಾಡ್ಬಿಟ್ಟು ಅಲ್ಲಿ ಯಾವ ಲೋಪದೋಷಗಳು ಕಾಣ್ತವೆ ಅಂತವೆಲ್ಲ ಲಿಸ್ಟ್ ಔಟ್ ಮಾಡ್ಬಿಟ್ಟು ಅವರಿಗೆ ಶೋಕಸ್ ನೋಟಿಸ್ ಕೊಡೋದು. ಫಸ್ಟ್ ಅಪರ್ಚುನಿಟಿ ಕೊಡ್ತೀವಿ, ಇಲ್ಲಾಂತಂದ್ರೆ ನೆಕ್ಸ್ಟ್ ಸಸ್ಪೆನ್ಷನ್ ಇರ್ತೀವಿ, ಸಸ್ಪೆನ್ಷನ್ ಮತ್ತೆ ಅಪರ್ಚುನಿಟಿ ಕೊಡ್ತೀವಿ. ಅವ್ರು ಮತ್ತೆ ಅದೇ ತರ ಮಾರಾಟ ಮಾಡಿದ್ರೆ ನಾವು ಡೆಫಿನೆಟ್ಲಿ ನಾವು ಕ್ಯಾನ್ಸಲ್ ರದ್ದತಿ ಮಾಡ್ಲಿಕ್ಕೆ ಕೂಡ ಮುಂದುವರಿತೀವಿ. ರೈತ ಅಂದ್ರೆ ಇಲ್ಲಿ ತನಕ ಮಾಡ್ತಾಂಡವ್ರು ಈ ಕೃಷಿ ಪರಿಕರಗಳ ಗುಣಮಟ್ಟ ನಿಯಂತ್ರಣ ಮಾಡುವಲ್ಲಿ ರೈತರ ಪಾತ್ರ ಇರದ, ಇಲಾಖೆಯವ್ರು ಏನೆಲ್ಲ ನಿಯಮಿತವಾಗಿ ಕೆಲಸ ಮಾಡ್ತಾ ಇರ್ತಾರ ಅಂತ ಹೇಳಿದಾರೆ. ರೈತರು ಮತ್ತು ಇಲಾಖೆಯವರು ಇಬ್ಬರು ಸೇರಿದ್ರೆ ಈ ಗುಣಮಟ್ಟವನ್ನು ಕಾಪಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ? ಯಾರಿಂತ ಕೆಟ್ಟ ದಂಧ ಮಾಡ್ತಿರ್ತಾರ, ಕಳ್ಳ ದಂಧ ಮಾಡ್ತಿರ್ತಾರ, ಅವ್ರಿಗೆ ನಾವು ಬಯಲಿಗೆಳಿಲಿಕ್ಕೆ ಸಾಧ್ಯ ಆಗ್ತದೆ? ಮಾಡ್ತಾಂಡವ್ರು ಸಾಕಷ್ಟು ಮಾಹಿತಿ ಮಾಡಿಕೊಟ್ರೆ, ಈ ಕಾರ್ಯಕ್ರಮ ಕೇಳ್ತಾ ಇರುವಂತ ರೈತ ಬಾಂಧವರು ನಿಮ್ಮನ್ನ ಸಂಪರ್ಕ ಮಾಡಬೇಕು, ನಿಮ್ ಜೊತೆಗೆ ಮಾತಾಡಬೇಕು, ಇಂತ ಒಂದು ಸಮಸ್ಯೆ ಇದ್ದಾಗ ಹೇಳಬೇಕು ಅಂತಂದ್ರೆ ಹೆಲ್ಪ್ ಲೈನ್ ಅಥವಾ ನಿಮ್ ನಂಬರ್ ಏನಾದ್ರೂ ಹೇಳಬಹುದು? ಸರ್, ನಮ್ದು ಆಫೀಷಿಯಲ್ ಮೊಬೈಲ್ ಸಂಖ್ಯೆ ತಗೋಬಹುದು ಅವರು, 8277 9309305044. ನಮ್ಮ ಕೃಷಿ ಇಲಾಖೆ ಬೀದರ್ದು ಸಹಾಯಕ ಕೃಷಿ ನಿರ್ದೇಶಕರ ಜಾರಿ ದಳದಲ್ಲೇ ಇರ್ತದೆ. ನಾನು ಹೋದ್ರು ಕೂಡ ನೆಕ್ಸ್ಟ್ ಬಂದವರು ಜಾರಿ ದಳದವರಿಗೆ ಈ ನಂಬರ್ ರೈತ ಬಂದ್ರೆ ಈ ಒಂದು ಜಾರಿ ದಳದ ಸಹಾಯಕ ಕೃಷಿ ನಿರ್ದೇಶಕರ ಒಂದು ಮೊಬೈಲ್ ನಂಬರ್ ಹಿಂಗದ 8277 9305044, 8277 9305044. ಈ ಮೊಬೈಲ್ ನಂಬರ್ ಕ ಫೋನ್ ಮಾಡಿ ಯಾವುದೇ ಒಂದು ಕೃಷಿ ಪರಿಕರಗಳ ಸಂಬಂಧಪಟ್ಟಂಗೆ ಏನಾದ್ರೂ ನಿಮ್ಗೆ ಅನುಮಾನ ಇತ್ತು, ಏನಾದ್ರೂ ಕಳಪೆ ಬೀಜದ, ಕಳಪೆ ಗೊಬ್ಬರದ, ಕಳಪೆ ಕೀಟನಾಶಕದ ಅಥವಾ ಯಾವುದೋ ಒಬ್ಬ ಮಾರಾಟಗಾರ ಮೇಲೆ ನಿಮ್ಗೆ ಒಂದು ಸಂಶಯ, ಈ ರೀತಿ ಸಮಸ್ಯೆ ಅದ ಅಂತಂದ್ರೆ ನೀವು ನಂಬರ್ ಗೆ ಫೋನ್ ಮಾಡಿ ಹೇಳಿದ್ರ ಆ ಒಂದು ಗುಣಮಟ್ಟ ಕಾಪಾಡುವಲ್ಲಿ ನೀವು ಸಹಿತ ಸಹಕಾರ ಮಾಡಿದಂಗ ಆಗ್ತದ. ಇದುವರೆಗೆ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತಹ ಮಾರ್ತಾಂಡ್ ಎನ್ ಮಚ್ಕುರಿ ಅವರಿಗೆ, ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಮಾರ್ತಾಂಡ್ ಅವರೇ. ತುಂಬಾ ಧನ್ಯವಾದ ಸರ್, ಥ್ಯಾಂಕ್ ಯು ವೆರಿ ಮಚ್. ಕೃಷಿ ಪರಿಕರಗಳ ಬಳಕೆ ಕುರಿತಾಗಿ ಇದುವರೆಗೆ ಮಾರ್ತಾಂಡ್ ಎನ್ ಮಚ್ಕುರಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಇನ್ನು ಮುಂದೆ ಹನುಮಂತಬಾಯಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಹನುಮಂತಬಾಯಿ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಭಾರತದ ಅಮೃತ ಮಹೋತ್ಸವ, ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಅಮೃತ ಹೆಜ್ಜೆಗಳು ಸರಣಿ ಕಾರ್ಯಕ್ರಮವು ನೇರ ಪ್ರಸಾರದಲ್ಲಿ ಮೂಡಿಬರಲಿದೆ. ನಾಳೆ ಬೆಳಿಗ್ಗೆ 10:30 to 11:30 ಸರಣಿಯ 17ನೇ ಕಾರ್ಯಕ್ರಮ. ವಿಷಯ: ರಾಷ್ಟ್ರೀಯ ಐಕ್ಯತೆಯ ಕಣ್ಮಣಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ನೇರ ಪ್ರಸಾರದಲ್ಲಿ ಮಾತನಾಡಲಿದ್ದಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಕಾಂತ್ ಯಾತ್ನೋರ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಹೋರಾಟಗಾರರಾದ ತಾತ್ಯಾರಾವ್ ಕಾಂಬಳೆ. ಉಪನ್ಯಾಸ, ದೇಶಭಕ್ತಿ ಗೀತೆ, ಸ್ವಾತಂತ್ರ್ಯದ ಸ್ಮರಣೆ ಹೀಗೆ ವೈವಿಧ್ಯಮಯವಾಗಿ ನೇರ ಪ್ರಸಾರದಲ್ಲಿ ಬಿತ್ತರವಾಗಲಿದೆ. ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕಲಬುರಗಿ ಆಕಾಶವಾಣಿ ಕೇಂದ್ರದ ಮಹೋನ್ನತ ಕಾಣಿಕೆ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಇಂದಿನವರೆಗಿನ ಇತಿಹಾಸದ ಪುಟಗಳ ಪುನರ್ಮನನ, ದಾಖಲೀಕರಣ. ತಪ್ಪದೇ ಕೇಳಿ ಸ್ವಾತಂತ್ರ್ಯ ಹೋರಾಟದ ಅಮೃತ ಹೆಜ್ಜೆಗಳು ನಾಳೆ ಬೆಳಿಗ್ಗೆ 10:30 to 11:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಲ್ಯಾಣ ಕರ್ನಾಟಕ ಕೃಷಿ ಮಾನವ ಸಂಪನ್ಮೂಲ ಮತ್ತು ಸಾಂಸ್ಕೃತಿಕ ಸಂಘ ಕಲಬುರಗಿ. ಸ್ವಾತಂತ್ರ್ಯ ಹೋರಾಟದ ಅಮೃತ ಹೆಜ್ಜೆಗಳು ನೇರ ಪ್ರಸಾರ ಸರಣಿ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10:30. ನಾಳಿನ ವಿಷಯ: ರಾಷ್ಟ್ರೀಯ ಐಕ್ಯತೆಯ ಕಣ್ಮಣಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ವಿಷಯ ಕುರಿತು ಮಾತನಾಡುವವರು ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ಡಾ ಚಂದ್ರಕಾಂತ್ ಯಾತನೂರ್. ಅಧ್ಯಕ್ಷತೆ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಹೋರಾಟಗಾರರಾದ ತಾತ್ಯಾರಾವ್ ಕಾಂಬಳೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಲ್ಯಾಣ ಕರ್ನಾಟಕ ಕೃಷಿ ಮಾನವ ಸಂಪನ್ಮೂಲ ಮತ್ತು ಸಾಂಸ್ಕೃತಿಕ ಸಂಘ ಕಲಬುರಗಿ. ಸ್ವಾತಂತ್ರ್ಯ ಹೋರಾಟದ ಅಮೃತ ಹೆಜ್ಜೆಗಳು ನೇರ ಪ್ರಸಾರ ಸರಣಿ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10:30. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಇದೇ ಬುಧವಾರ 27 July 2022 ಬೆಳಗ್ಗೆ 10:30 to 11:30 ಜೊತೆ ಜೊತೆಯಲಿ ನೇರ ಫೋನಿನ್ ಸಂವಾದ. ಈ ವಾರದ ವಿಷಯ: ಕಾರ್ಗಿಲ್ ವಿಜಯ ದಿವಸ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡ ಸೈನಿಕರ ಜೊತೆ ನೇರ ಸಂವಾದ. ಭಾಗವಹಿಸುತ್ತಾರೆ ಶಿವಶರಣ ಸಿದ್ದಪ್ಪ ತಾವರಖೇಡ್ ಹಾಗೂ ಶಿವಪುತ್ರಪ್ಪ ಸಾಯಿಬಣ್ಣ ಹಿರಿಯ ನಾಯಕ್. ಕಾರ್ಗಿಲ್ ಸಮರದ ರೋಚಕ ಘಟನೆಗಳು, ಯೋಧರ ರಾಷ್ಟ ಸೇವೆ, ಭಾರತದ ದಿಗ್ವಿಜಯ ಕುರಿತು ಕಾರ್ಗಿಲ್ ಸೈನಿಕರ ಜೊತೆ ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2959986 ಅಥವಾ 2959987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ತಜ್ಞ ವೈದ್ಯರ ತಂಡದ ಯುನೈಟೆಡ್ ಹಾಸ್ಪಿಟಲ್ ಕೋಲ್ಟ್ ರಸ್ತೆ ಕಲಬುರಗಿ. ಬಾನುನಿಯಾ.